ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. अरे अरे अरे क्या कर रहा है इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हा? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग भी पहली वाली बात कहाँ पर हम तो सब यही डाले सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती प्रधानमंत्री किसान मानधन योजनेदाता ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರೇ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಾಯುಸೇನೆ ಹಾಗೂ ಕೃಷಿ ಅನುಭವ ಕುರಿತು ನಿವೃತ್ತ ವಾಯುಸೇನೆ ಅಧಿಕಾರಿ ಸಿದ್ದಾಪುರ ತಾಲೂಕು ಹೊಸೂರಿನ ಆನಂದ ಬೊಮ್ಮನಾಯಕ್ ಅವರೊಂದಿಗೆ ಮಾತುಕತೆ ಕೇಳುಗರೆ ಇವತ್ತು ನಾವು ಸಿದ್ದಾಪುರ ತಾಲೂಕು ಹೊಸೂರಿನ ಕೆರೆಗುಡ್ಡೆ ಏರಿಯಾದ ಆನಂದ್ ಬೊಮ್ಮನಾಯ್ಕ್ ಅವರ ಮನೆಯಲ್ಲಿದ್ದೇವೆ ಇವರು ಭಾರತೀಯ ವಾಯುಸೇನೆಯಲ್ಲಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ಆಮಂತ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಂಥವರು ಅವರ ವಾಯುಸೇನೆಯ ಅನುಭವ ಹಾಗೂ ಕೃಷಿಯ ಅನುಭವವನ್ನು ಕೂಡ ಅವರನ್ನು ಕೇಳೋಣ ಆನಂದ್ ಬೊಮ್ಮನಾಯ್ಕ್ ಅವರೇ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಾಯುಸೇನೆಯಲ್ಲಿ ಸೇರಿದ ದಿವಸಗಳನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ನಾನು 1978 ಏನೋ ಒಂದು ಡಿಫೆನ್ಸ್ ಸೇರ್ಬೇಕಂತ ತುಡಿತ ಸಣ್ಣವರಿಂದಲೂ ಇತ್ತು ಆಗ ಹಾಗೂ ಹೀಗೂ ಯಾರೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೀಗೆ ಕ್ವಾಲಿಫೈ ಮಾಡಿದಾರಂತ ಅಂದ್ಕೊಂಡು ಅಪ್ಲಿಕೇಶನ್ ಹಾಕಿದಾಗ ಇಂಟ್ರೆಸ್ಟಿಂದ ಅದೊಂದು ಹಾಕಿದೆ ಹಾಗೆ ವಿದೌಟ್ ಎನಿ ಪ್ರಿಪ್ರೇಷನ್ ಸುಮ್ಮನೆ ಇಂಟರ್ವ್ಯೂ ಹೋದೆ ಫಸ್ಟ್ ಇಂಟರ್ವ್ಯೂ ಇದರಲ್ಲೇ ಪಾಸ್ ಆಗಿಬಿಡ್ತು ಆಗ ನಂಗೆ ಭಾಳ ಅಂದರೆ ಡಿಫೆನ್ಸ್ನಲ್ಲಿ ಏರ್ಪೋರ್ಟ್ಸ್ ಅಂದರೆ ಮತ್ತು ಅದರಲ್ಲಿ ಅಗದಿ ಹೆಚ್ಚಿನ ಒಂದು ಇದು ಫೆಸಿಲಿಟಿ ಹೆಚ್ಚಿಗೆ ಇದಿದೆ ಅನ್ನೋ ಒಂದು ಖುಷಿ ಇನ್ನೂ ಎತ್ತರಕ್ಕೆ ಏರ್ಬಿಟ್ಟಿದೆ ನಾನು ಆವಾಗ ಆಯ್ಕೆ ಪ್ರಕ್ರಿಯೆ ಎಲ್ಲ ಹೇಗಿತ್ತು ಆಯ್ಕೆ ಪ್ರಕ್ರಿಯೆ ಭಾಳ ಚೆನ್ನಾಗಿ ಅನಿಸ್ತದೆ ನಮಗೆ ಏನೂ ಇಲ್ಲ ಎಲ್ಲ ಕ್ವಶನ್ ಪೇಪರ್ ಕೊಡ್ತಾರೆ ಇಮಿಡಿಯೇಟ್ಲಿ 15 ಮಿನಿಟ್ನೊಳಗೆ ರಿಸಲ್ಟ್ ಕೊಡ್ತಾರೆ ಅಲ್ಲಿ ಯಾರ್ದು ಏನು ವಿಚಾರ ಮಾಡಲಿಕ್ಕೆ ಟೈಮ್ ಇರೋಲ್ಲ ಆ ದ್ಯಾಟ್ ಟೈಪ್ ಆಫ್ ಪ್ಯಾಟರ್ನ್ ಆಫ್ ಎಕ್ಸಾಮ್ ನನಗೆ ಭಾಳ ತುಂಬ ಖುಷಿ ಅನ್ನಿಸ್ತು ಎಲ್ಲಿ ಪರೀಕ್ಷೆ ನಡೆಯಿತು ಪರೀಕ್ಷೆ ಬೆಂಗಳೂರಲ್ಲಿ ನಡೀತು ಒಂದು ವಾರ ಕಾಲ ನಡೀತದು 3 ದಿವಸ ರಿಟರ್ನು ಪರೀಕ್ಷೆ ಇಂಟರ್ವ್ಯೂ ಇದೆಲ್ಲ ಇರ್ತಿತ್ತು ಅದು ಕೊನೆಗೆ ಮೆಡಿಕಲ್ ಎಲ್ಲ ಎಕ್ಸಾಮ್ ಇರ್ತಿತ್ತು 2-3 ದಿವಸ ಫಿಸಿಕಲ್ ಫಿಟ್ನೆಸ್ ಸ್ಟಾರ್ಟಿಂಗೇ ಫಿಸಿಕಲ್ ಫಿಟ್ನೆಸ್ ನೋಡ್ತಾರೆ ಆದರೆ ಎಲ್ಲ ಸಿಲೆಕ್ಟ್ ಆದಮೇಲೆ ಲಿಮಿಟೆಡ್ ಮೆಂಬರ್ಸಿಗೆ ಮಾತ್ರ ಅದು ಸಿಲೆಕ್ಟೆಡ್ ಮೆಂಬರ್ಸಿಗೆ ಮಾತ್ರ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಅದು ಭಾಳ ಡೀಪಾಗಿ ಹೋಗ್ತಾರೆ ಅದರಲ್ಲೇ ಭಾಳ ಜನ ಪಾಸಾದ್ಮೇಲೂ ಕೂಡ ಯಾವುದೋ ಒಂದು ರೀಜನಲ್ಲಿ ರಿಜೆಕ್ಟ್ ಆಗಿಬಿಡ್ತಾರೆ ಈಗ 15 ವರ್ಷಗಳ ವಾಯುಸೇನೆಯ ಒಂದು ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಳ್ಳಿ ಎಲ್ಲೆಲ್ಲ ಕೆಲಸ ಮಾಡಿದ್ರಿ ಹೇಗಿತ್ತು ಅನುಭವ ಭಾಳ ತುಂಬ ಚೆನ್ನಾಗಿತ್ತು ಅನ್ನಿಸ್ತದೆ. ಅದರಲ್ಲಿ ನಾವು ನಮ್ಮ ದೇಶದ ಬೇರೆ ಬೇರೆ ಭಾಗದಿಂದ ಬಂದಂಥ ಅವ್ರ ಜೊತೆ ಬೆರೆಯೋ ನಾವೇನು ಇನ್ಫೀರಿಯರಿಟಿ ಒಂದು ಕಾಂಪ್ಲೆಕ್ಸ್ ಯಾವಾಗಲೂ ಬೆಳೀತಾ ಇತ್ತು. ಆದರೆ ಅಲ್ಲಿ ಬಂದಾಗ ನಾವೆಲ್ಲ ಬೇರೆ ಬೇರೆಗೆ ನಾವು ಹಾಗೇನಿಲ್ಲ, ನಾವು ಅಷ್ಟೇ ಕಾಂಪಿಟೇಟ್ ಆಗಿದ್ದಾವೆ ನಾವು ಕರ್ನಾಟಕದವರು ಅಂತ ಒಂದು ಅಗ್ದಿ ಇದರಲ್ಲಿ ಬಂತದ್ದು. ನಾನು ಫಸ್ಟು ಟ್ರೈನಿಂಗ್ಸ್ ಮದ್ರಾಸ್ನ ಆವಡಿಯಲ್ಲಿ ಟ್ರೈನಿಂಗ್ ಕೊಟ್ಟರು, ಆಮೇಲೆ ದೆಹಲಿಗೆ 2 ವರ್ಷ ಕೊಟ್ಟರು, ಆಮೇಲೆ ಮತ್ತೆ ಹೆಚ್ಚಿನ ಟ್ರೈನಿಂಗ್ ಮತ್ತೆ 1 ವರ್ಷ ಮದ್ರಾಸಿಗೆ ಬಂದೆ. ಅಲ್ಲಿಂದ 4 ವರ್ಷ ಚಂಡೀಗಢದಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೊಂದು 4 ವರ್ಷ ಬಾಗ್ಡೋರ್ ಅಂತ ಸಿಲಿಗುರಿ ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಆಗ್ರಾದಲ್ಲಿ 1-2 ವರ್ಷ, ಹಾಗೆ ಸಣ್ಣ ಪುಟ್ಟ ಬೇರೆ ಬೇರೆ ಕಡೆ ಅಮೃತಸರ್ ಬೇರೆ ಬೇರೆ ಕಡೆ ಹೀಗೆ ಸಣ್ಣ ಪುಟ್ಟ ಟೆಂಪ್ರರಿ ಡ್ಯೂಟಿ ಅಂತ ಹಾಕ್ತಿದ್ರು. ಅಲ್ಲೆಲ್ಲ ಕೆಲಸವೆ ಮಾಡಿದೆ. ಅದು ನಮಗೆ ಭಾಳ ಖುಷಿಯಾದ ತಂದ ಪೀರಿಯಡ್ ಲೈಫ್ನಲ್ಲಿ 15 ವರ್ಷ ನಮಗೆ ಅದು ಭಾಳ ಸಂತೋಷ ತಂತು. ಯಾಕಂದರೆ ನಮಗಂತೂ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆ ಪ್ಯಾಟರ್ನ್ ಆಫ್ ಲೈಫ್ ಏನಿದೆ ಅದು ಇಲ್ಲಿ ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿಯ ಒಂದು ದಿನವನ್ನು ನೀವು ನೆನಪು ಮಾಡಿಕೊಳ್ಳಿ, ವಾಯುಸೇನೆ ಆಗ್ಬೋದು, ಭೂಸೇನೆ ಆಗ್ಬೋದು, ಅಥವಾ ಸೇನಾ ದಿವಸಗಳಲ್ಲಿ ಆ ಒಂದು ದಿವಸ ಅಂದರೆ ಹೇಗಿರ್ತದೆ ಅಂತ. ಅದು ದಿವಸ ಅಂದರೆ ಬೆಳಗ್ಗೆ 5:00 ಎದ್ದು ಕೂಡಲೇ ನಾವು 7:00 ಡ್ಯೂಟಿಗೆ ಹಾಜರಾಗಲೇಬೇಕು. ಅದರಲ್ಲಿ ಟೈಮು ಅಡ್ಜಸ್ಟ್ಮೆಂಟ್ ಇರೋದೇ ಇಲ್ಲ, ಕಂಪಲ್ಸರಿ ನಾವು 7:25 ಡ್ಯೂಟಿಗೆ ಹಾಜರಾಗಲೇಬೇಕು. ಆನಂತರ ನಮಗೆ ಸೆಡ್ ನಮ್ಮ ವೃತ್ತಿ ಮೇಲೆ ಬೇರೆ ಬೇರೆ ಟ್ರೇಡ್ ಅಂತ ಇರ್ತದೆ. ಅದು ನಾವು ಮೆಕ್ಯಾನಿಕಲ್ ವೆಹಿಕಲ್ ಆಪರೇಟ್ ಕೆಲಸ ನಾವು ಮಾಡ್ತಿದ್ದೆ ವೆಹಿಕಲ್ ಮೆಕ್ಯಾನಿಕ್ ಆಗಿ. ಹೀಗೆ ಬೇರೆ ಬೇರೆ ರೇಡಿಯೋ ಮೆಕ್ಯಾನಿಕ್ ಬೇರೆ ಬೇರೆ ಆ ರೀತಿ ಒಂದು 40 ಟ್ರೇಡ್ಸ್ ಇದ್ದಾವೆ ಬೇರೆ ಬೇರೆ, ಇಲೆಕ್ಟ್ರೀಷಿಯನ್ನು, ರಡಾರ್ ಪಿಟರ್, ರೇಡಿಯೋ ಪಿಟರ್, ಹಾಗೆ ಹಾಗೆ ಹಾಗೆ ಅವ್ರವ್ರಿಗೆ ಸೆಡ್ ಡ್ಯೂಟಿಗೆ ಅವರು ಜಾಯ್ನ್ ಆಗ್ತಾರೆ. ಅದು ಭಾಳ ಅಂದರೆ ಅದರಲ್ಲಿ ಏನೂ ಇಲ್ಲಪ್ಪ, ಒಂದು ನಿಸ್ವಾರ್ಥವಾಗಿ ಮಾಡುವಂಥ ಕೆಲಸ ಅದು. ನಾವೆಲ್ಲ ಟೀಮ್ ವರ್ಕ್ ಆಗಿ ಅದರಲ್ಲಿ ಗ್ರಂಬ್ಲಿಂಗ್ ಅಂತ ಬರೋದೇ ಇಲ್ಲ. ನನಗೆ ಯಾಕೆ ಡ್ಯೂಟಿ ಹಾಕಿದ್ದಾರೆ, ನನಗೆ ಟೀಮಾಗಿ ಕೆಲಸ ಮಾಡೋದಂತೂ ಭಾಳ ಖುಷಿ ಅನ್ನಿಸ್ತು ನಮಗೆ. ನೀವು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದಂಥ? ಇಲ್ಲ, ನಾನು ಸೈನ್ಸ್ ಬೇಸ್ನೊಳಗೆ ಇದ್ದೆ. BSc ಮಾಡ್ತಾ ಇರಬೇಕಾದ್ರೆ ಈ ಆಪರ್ಚುನಿಟಿ ಸಿಕ್ತು. ಅಲ್ಲಿ ಆಟೋಮೆಟಿಕಲಿ ಅಲ್ಲಿ ಎಕ್ಸಾಮ್ ಮಾಡ್ತಾರೆ, ಯಾರ್ಯಾರನ್ನು ಯಾವ್ಯಾವ ಗ್ರೂಪಿಗೆ ಹಾಕಬೇಕು ಅಂತೇಳಿ. ಆಗ ಎಕ್ಸಾಮ್ ಆದಾಗ ಅದನ್ನು ಎಲ್ಲರನ್ನು ಬ್ಯಾಲೆನ್ಸ್ ಆಗಿ ಅದನ್ನು ಬೇರೆ ಬೇರೆ ಟ್ರೇಡಿಂಗ್ ಹಾಕ್ತಾರೆ. ಒಬ್ಬ ಬುದ್ಧಿವಂತ ಅಂದ ಕೂಡಲೇ ಏರ್ಕ್ರಾಫ್ಟ್ ಮೆಕ್ಯಾನಿಕ್ ಹಾಗೇನಿಲ್ಲ, ಅದು ಬುದ್ಧಿವಂತ ಅದರಲ್ಲಿ ಕಡಿಮೆ ಸ್ಕೋರ್ ಮಾಡಿದವನು ಹೆಚ್ಚಿಗೆ ಸ್ಕೋರ್ ಮಾಡಿದ್ರು, ಎಲ್ಲರನ್ನು ಮಿಕ್ಸ್ ಮಾಡಿ ಯಾವುದೇ ಒಂದು ಟ್ರೇಡು ವೀಕ್ ಆಗಬಾರ್ದು ಅಂತೇಳಿ ಆ ಪ್ರೊಸೀಜರನ್ನು ಫಾಲೋ ಮಾಡ್ತಾರೆ ಅವರು. ಈಗ ನೀವು ಕೆಲಸ ಮಾಡಿರುವಂಥ ಒಂದು ಟ್ರೇಡ್ ಯಾವುದು? ನಾನು MT ಫಿಟರ್ ಅಂತ ಕೆಲಸ ಮಾಡಿದೆ, ವೆಹಿಕಲ್ ಮೆಕ್ಯಾನಿಕ್ ಅಂತೇಳಿ. ಅದರಲ್ಲಿ ಆಮೇಲೆ ಈಗ ನಿಮ್ಮ ಒಂದು ಏನು ಕುಟುಂಬದರ ಜೊತೆಗೆ ಆಗ್ಬೋದು ಅಥವಾ ಸಂಪರ್ಕಕ್ಕೆಲ್ಲ ವ್ಯವಸ್ಥೆ ಹೇಗಿತ್ತು? ಸಂಪರ್ಕ ಚೆನ್ನಾಗೇ ಇತ್ತು. ಅದು 2 ತಿಂಗಳ ರಜೆ ಕೊಡ್ತಿದ್ರು, ಅದರಲ್ಲಿ ಬಂದು ಇದು ಮಾಡ್ತೇವೆ. ಭಾಳ ಎಮರ್ಜೆನ್ಸಿ ಏನಾರು ಇದ್ದರೆ ಏನಾರು ಬಂದರೆ ನಮಗೂ ಕ್ಯಾಶುವಲ್ ಲೀವ್ ಅಂತ ಕೊಡ್ತಿದ್ರು, ಅದಕ್ಕೇನು ಸಮಸ್ಯೆ ಇಲ್ಲ. ಅಂಥ ಕ್ರೈಸಿಸ್ ಟೈಮ್ ಬಂದರೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಿತ್ತು ಏನೋ ಅಂತ ಒಂದು ಆ ಟೈಪ್ ವಾತಾವರಣ ನಾನಿದ್ದಂಥ ಪೀರಿಯಡ್ನಲ್ಲಿ ಯಾವುದು ಆಗಲಿಲ್ಲ. ಹಾಗಾಗಿ ಈ ರಜೆ ಬರೋದು, ಊರಿಗೆ ಬರೋದು ಅಥವಾ ಹೀಗೆ ಅವ್ಯಾವ ವಿಶೇಷವಾಗಿ ಏನು ಹಿಂಡ್ರೆನ್ಸ್ ಆಗಲಿಲ್ಲ ಅಲ್ಲಿ ನಮ್ಮ. ಆಮೇಲೆ ಒಂದು ರೀತಿಯ ಶಿಸ್ತಿನ ಜೀವನ ಅಂತ ಹೇಳುವಂಥದ್ದು, ಈಗ ಡಿಫೆನ್ಸ್ ಆಗ್ಬೋದು ಅಥವಾ ವಾಯುಸೇನೆ ಆಗ್ಬೋದು, ಇಂಥದ್ರಲ್ಲಿ ಅಂಥ ಒಂದು ಶಿಸ್ತನ್ನು ಕಲ್ತಿರುವಂಥದ್ದು ನಿಮ್ಮ ಮುಂದಿನ ಜೀವನಕ್ಕೆ ಹೇಗೆ ಅನುಕೂಲ ಆಯಿತು? ಅದು ಅನುಕೂಲ ಆಗ್ತದೆ. ಅದನ್ನು ನಾವು ಮನೆಯಲ್ಲಿ ಅಥವಾ ಊರಿನವ್ರಿಗೆ ಇಂಪೋಸ್ ಮಾಡೋದು ಅವ್ರ ಜೊತೆ ಅಡ್ಜಸ್ಟ್ ನಮ್ಮಲ್ಲ ತುಂಬ ಅನುಕೂಲವೇ ಆಗಿದೆ. ಅದು ಇದು ಬೆಳಗ್ಗೆ ನಾವು ಹೇಳೋ ಟೈಮಿಂದ ಹಿಡಿದು ಒಂದು ಎದ್ದು ಕೂಡಲೇ ಒಂದು ಹಾಸಿಗೆ ಲೇಔಟ್ ಮಾಡೋದ್ರಿಂದ ಹಿಡಿದು ಎಲ್ಲ ಯಾಕೆ ಮತ್ತೆ ನಾವು ಒಂದು ಎಕ್ಸ್ಟ್ರಾ ಪ್ರೆಷರ್ನಲ್ಲಿ ಕೂಡ ಬಂದಿರ್ತೇವೆ ಜನ. ನಾವು ಮಿಲಿಟ್ರಿಯಿಂದ ಬಂದವರು ಅಂದ್ಕೂಡಲೇ ಆ ಶಿಸ್ತು ಅಂತ ಹೇಳೋ ನಮ್ಮಲ್ಲಿ ಅದೊಂದು ಇವು ಶಿಸ್ತಾಗಿ ಇರ್ತಾನೆ. ಒಂದು ನಾವೊಂದು ಮಾಡೆಲ್ಲಾಗೂ ಕೂಡ ಕೆಲಸ ಮಾಡಬೇಕು, ಯಾಕಂದರೆ ಅದು ನಮ್ಮ ಜವಾಬ್ದಾರಿನೂ ಆಗಿರ್ತದೆ. ಮತ್ತೊಬ್ಬರು ನೆಕ್ಸ್ಟ್ ಸೇರುವವರಿಗೆ ಕೂಡ ಅದು ಒಂದು ಪ್ರೇರಣೆ ಆಗಬೇಕು ಅಂತ ಹೇಳಿ ಅವೆಲ್ಲ ಒಂದು ಆಂತರಿಕವಾಗಿ ನಮ್ಗೆ ಆ ಒಂದು ಬಾಂಡೇಜ್ನಲ್ಲೂ ಕೂಡ ಇರಬೇಕಾಗ್ತದೆ ನಾವು. ಈಗ ನಿಮ್ಮ ಅನುಭವದ ಆಧಾರದಲ್ಲಿ ಹೈಸ್ಕೂಲು ಅಥವಾ ಕಾಲೇಜು ವಿದ್ಯಾರ್ಥಿಗಳಿಗೆ ಏನಾದರೂ ನೀವು ಮಾಹಿತಿ ಕೊಟ್ಟಿರುವಂಥದ್ದು, ಭಾಷಣ ಮಾಡಿರುವಂಥದ್ದು ಇದೆಯಾ? ಬರೀ ಹಾಗೇನಿಲ್ಲ, ನಮ್ಮ ಪ್ರವೃತ್ತಿಯಲ್ಲಿ ನಾನು ಡಿಫೆನ್ಸ್ಗಿಂತಲೂ ಯಂಗ್ಸ್ಟರ್ಸಿಗೆ ಬೇರೆ ಬೇರೆ ನಾವು ಈ ವೈಜ್ಞಾನಿಕವಾಗಿ ನೀವು ಹೀಗಾಗ್ಬೋದು ಹಾಗಾಗ್ಬೋದು ನನ್ನದು ಪ್ರವೃತ್ತಿ ಆಗಿತ್ತು. ಅದು ಆ್ಯಕ್ಚುಲಿ ಡಿಫೆನ್ಸ್ ಒಂದೇ ಅಲ್ಲ, ಅದರ ಜೊತೆಗೆ ಸಣ್ಣ ಮಕ್ಕಳು ನಾನು ಗ್ಯಾರೇಜ್ನಲ್ಲಿದ್ದಾಗೆಲ್ಲ ಸಣ್ಣ ಇವರು ಹುಡುಗರೆಲ್ಲ ಬಂದರೆ ಈಗಲೂ ಕೂಡ ನಾವು ಅಂದರೆ ಕೊನೆಗೆಲ್ಲೂ ಸೇರ್ಬೋದು. ಆದರೆ ನೀವು ಡಿಫೆನ್ಸ್ ಅಂತಲೇ ಅಲ್ಲ, ಅದು ಎಲ್ಲೆಲ್ಲೂ ವರ್ಕ್ ಆಗ್ತದೆ. ನೀವು ಇನ್ಸ್ಪೈರ್ಡ್ ಆಗಿ ನೀವು ನಿಮ್ಮ ಫೀಲ್ಡ್ನಲ್ಲಿ ವರ್ಕ್ ಮಾಡಬೇಕು ಅನ್ನೋದು ನಂದೊಂದು ಇದು. ವಾಯುಸೇನೆಯಿಂದ ನಿವೃತ್ತರಾದ ನಂತರ ನೀವು ಏನು ಮಾಡ್ತಾಯಿದ್ರಿ? ನಾನು ವಾಯುಸೇನೆಯಲ್ಲಿ ನಿವೃತ್ತರಾದ ನಂತರ ಬೇರೆ ಬೇರೆ ಕಡೆ ಜಾಬಿಗೆ ಸ್ವಲ್ಪ ಟ್ರೈ ಮಾಡಿದೆ. ಅಲ್ಲಿ ಯಾಕೋ ನನಗೆ ಅದು ಅಷ್ಟು ಅಡ್ಜಸ್ಟ್ ಆಗಲಿಲ್ಲ, ಏರಿಯಾ ಸೆಲೆಕ್ಟ್ ಆದರೆ ಜಾಬ್ ಸೆಲೆಕ್ಟ್ ಆಗಲಿಲ್ಲ. ಹಾಗಾಗಿ ನಾನು ಒಂದು ಸ್ವಯಂ ಒಂದು ಗ್ಯಾರೇಜ್ ತಗೊಂಡು ಕೆಲಸ ಮಾಡಿದೆ. ಕೊನೆಗೆ ಎಸ್ ಪಿ ಮೋಟರ್ ಒಂದು ಟಾಟಾ ಡೀಲರ್ಶಿಪ್ನಲ್ಲಿ ಅಪ್ಲೈ ಮಾಡಿದಾಗ ಒಂದು ವರ್ಕ್ ಮ್ಯಾನೇಜರ್ ಬೋರ್ಡ್ ಸಿಕ್ತು ಹುಬ್ಬಳ್ಳಿಯಲ್ಲಿ. ಕೊನೆಗೆ ನಾನು ಅಲ್ಲಿ ಶಿಫ್ಟ್ ಮಾಡಿಕೊಂಡು ಅಲ್ಲಿ ಒಂದು 15 ವರ್ಷ ಅಲ್ಲಿ 12 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅದು ಯಾವುದೋ ಕಾರಣದಿಂದ ಕಂಪ್ನಿ ಬಂದಾಯಿತು. ಕೊನೆಗೆ ನನ್ನ ಮತ್ತೆ ಇನ್ನು ಮುಂದಾದ್ರು ಒಂದು ದಿನ ರಿಟೈರ್ಡ್ ಆಗಬೇಕಲ್ಲ, ಅದು ಆಗಬಾರ್ದು ನನ್ನ ಲೈಫ್ನಲ್ಲಿ, ನಾನು ರಿಟೈರ್ಡ್ ಅಂತ ಆಗಿರಬಾರ್ದು ಅನ್ನೋದು ಒಂದು ನನ್ನ ಮನಸ್ಸಿನಲ್ಲಿತ್ತು. ಮತ್ತೆ ಅದೇ ಪ್ರಾಬ್ಲಮ್, ರಿಟೈರ್ಡ್ ಆದಾಗ ಮತ್ತೇನು ಮಾಡಬೇಕು ಅಂತೇಳಿ. ಹಾಗಾಗಿ ನಂದು ಒಂದು ಮೆಕ್ಯಾನಿಕಲ್ ವರ್ಕ್ ಆಗುತ್ತೆ, ಒಂದು ಗ್ಯಾರೇಜ್ ಅಂತ ತಗೊಂಡೆ ಕೆಲಸ ಮಾಡಿದೆ. ಕೊನೆ ಶಿರ್ಸಿಯಲ್ಲಿ ಒಂದು ಗ್ಯಾರೇಜ್ ಮಾಡಿ, ಈಗ ಅನಿವಾರ್ಯ ನಮ್ಮ ಊರಾಗಿ ಬಂದಿದ್ದೇನೆ. ಇಲ್ಲೂ ಕೂಡ ಒಂದು ಸಣ್ಣ ಪ್ರಮಾಣದ ಗ್ಯಾರೇಜ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಿಮ್ಮ ದೃಷ್ಟಿಯಲ್ಲಿ ರಿಟೈರ್ಮೆಂಟ್ ಅಂದರೆ ಏನು? ರಿಟೈರ್ಮೆಂಟ್ ಅಂತ ಹೇಳಿ ನಾನೇನು ಆ ಫೀಲಿಂಗ್ಸ್ ನನಗೆ ಬರೋದೇ ಇಲ್ಲ. ನಾವು ಆ್ಯಕ್ಚುಲಿ ತಾವು ತಿಳ್ಕೊಳ್ಳೇಬಾರ್ದು ರಿಟೈರ್ಮೆಂಟ್ ಅಂತ ಹೇಳಿ, ಅದು ಪೇಪರ್ನಲ್ಲಿ ಇರಬೇಕೇ ಹೊರತು ನಾವು ವೈಯಕ್ತಿಕ ಜೀವನದಲ್ಲಿ ನಾವು ಆ ರಿಟೈರ್ಡು ಇನ್ನೇನು ಆರಾಮಿರಬೇಕು, ಇನ್ನು ಮನೆಯಲ್ಲಿ ಇನ್ನೇನು ನನಗೆ ಜಾಬ್ ಏನೂ ಇಲ್ಲ, ಹಾಗೇನಿಲ್ಲ, ಹಾಗೆಂತ ವಿಚಾರನೇ ಮಾಡಲಿಲ್ಲ ನಾನು ಅದು. ಸರ್, ಈಗ ನೀವು ಗ್ಯಾರೇಜನ್ನು ಹಾಕ್ಕೊಂಡು ನಿರ್ವಹಣೆ ಮಾಡ್ತಾ ಇದ್ರಿ, ಈ ಗ್ಯಾರೇಜಿನ ಒಂದು ನಿರ್ವಹಣೆ ಅಂದರೆ ಏನೇನು ಮಾಡಬೇಕಾಗ್ತದೆ ಮತ್ತು ಅದರ ಸೂಕ್ಷ್ಮಗಳು ಏನೇನು? ಅದು ನಮ್ಮ ನಮ್ಮ ಕೆಪ್ಯಾಸಿಟಿ ಒಳಗೆ ನಾವು ನಮ್ಮ ನಮ್ಮ ಎಕ್ಸ್ಪರ್ಟ್ ಒಳಗೆ ನಾವು ಕೆಲಸ ಮಾಡಬೇಕಾಗ್ತದೆ. ಭಾಳ ದೊಡ್ಡ ರಿಸ್ಕ್ ತೊಗೊಂಡು ನಾವು ಹೆಚ್ಚಿಗೆ ಹೆಚ್ಚಿಗೆ ಮಾಡಬೇಕಂತ ಆಸೆ ಇದ್ದರೂ ಕೂಡ ಅದನ್ನು ಮುಂದೆ ಅದನ್ನು ನಡೆಸೋರು ಯಾರು ಅಂತ ಒಂದು ಕ್ವಶನ್ ಬಂದಾಗ, ಮನೆಯಲ್ಲಿ ಮಕ್ಕಳು ಯಾರೋ ಹೀಗೆ ಯಾರೋ ಅಂಥವ್ರು ಇಲ್ಲದಕ್ಕಾಗಿ ನಾವೊಂದು ಲಿಮಿಟೆಡ್ ಫ್ಯಾಕ್ಟ್ರಿನಲ್ಲೇ ಲಿಮಿಟೆಡ್ ಪಾರ್ಟ್ಸು, ಮನೆಯಲ್ಲಿ ಹೇಗೆ ಮನೆಗೆ ಸಂತೆ ಸಾಮಾನು ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಅಡುಗೆಗೆ ಏನು ಬೇಕೋ ಅಷ್ಟೇ ತಡ್ಕೊಂಡು ಸಣ್ಣ ಟೈಪ್ ಬಿಸ್ನೆಸ್ನಲ್ಲಿ ಮಾಡಿದ್ದೀನಿ ನಾನು. ಏನು ಮಾಡ್ತೀರಿ ಗ್ಯಾರೇಜ್ ಅಂದರೆ? ಗ್ಯಾರೇಜ್ನಲ್ಲಿ ಟಾಟಾ ವೆಹಿಕಲ್ಸಿನ ಎಲ್ಲ ಮೆಕ್ಯಾನಿಕಲ್ ವರ್ಕ್ ಎಲ್ಲ ಮಾಡ್ತೇವೆ ನಾವು. ಸ್ಮಾಲ್ ವೆಹಿಕಲ್ಸು, ಕಮರ್ಷಿಯಲ್ ವೆಹಿಕಲ್ಸು, ದೊಡ್ಡ ಲಾರಿಗೇರಿ ಕಡಿಮೆ ನಾವು ಮಾಡೋದು. ಟಾಟಾ ಇದು ಕಾರ್ಸ್, ಟಾಟಾ ಕಾರ್ಸು, ಟಾಟಾ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ ವರ್ಕಲ್ಲಿ ಮಾಡ್ತೇವೆ ನಾವು. ಈಗ ನೀವು ಕಲ್ತಿರುವಂತಹ ಸಂದರ್ಭದಲ್ಲಿ ಇದ್ದಂತಹ ಒಂದು ಮೆಕ್ಯಾನಿಕ್ಗಳು ಈಗಲೂ ಕೂಡ ವ್ಯತ್ಯಾಸ ಇದೆಯಾ ಸಾಕಷ್ಟು, ಅಥವಾ ಅದು ಜನರಿಗೆ ಇದು ಇದಿರೋದ್ರಿಂದ ಅದು ವ್ಯತ್ಯಾಸ ಇದೆ? ಯಾಕಂದರೆ ವೆಹಿಕಲ್ ಎಲ್ಲ ಮಾಡರ್ನ್, ಪ್ರತಿಯೊಂದು ಸಿಸ್ಟಮು ಮಾಡರ್ನ್ ಆಗ್ತವೆ. ಆ ಮಾಡರ್ನಿಗೆ ನಮಗೆ ಏಜ್ ಫ್ಯಾಕ್ಟ್ರಿಂದ ಅದು ಅಡ್ಜಸ್ಟ್ ಆಗೋದಿಲ್ಲ. ಅದು ಈಗೆಲ್ಲ ಎಲೆಕ್ಟ್ರಾನಿಕ್ಸು ಅದು ಇದು ಎಲ್ಲ ಬಂದಿವೆ. ಆಗ ನಾವು ಮಾಸ್ಟರ್ ಅಂತ ಹೇಳಿದ್ರೆ ಈಗಿನ ಇದಕ್ಕೆ ನಾವು ಅದಕ್ಕೆ 100% ಶೂಟ್ ಆಗೋದಿಲ್ಲ. ಹಾಗಂತ ಹೇಳಿ ಅದಕ್ಕೆ ಶೂಟ್ ಆಗೋ ನಮ್ಮ ಮೆಕ್ಯಾನಿಕನ್ನು ಅಥವಾ ನಮ್ಮ ವರ್ಕ್ ಫೋರ್ಸನ್ನು ಇಟ್ಕೊಂಡು ನಾವು ಮ್ಯಾನೇಜ್ ಮಾಡ್ಬೋದು. ಜೊತೆಗೆ ನೀವು ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿ. ಇದನ್ನು ನಾವು ಇದು ಏನೇ ಇರಲಿ ಅದು ನಮಗೆ ಬಂದಂಥದ್ದು, ನಮಗೆ ಅದರಲ್ಲಿ ಏನು ಬೆಸ್ಟ್ ಏನು ಮಾಡ್ಬೋದು ನಮಗೆ ಬಂದ ಇದ್ದಷ್ಟು ಜಾಗದಲ್ಲಿ ಅದು ನಮ್ದು ಯಾವಾಗಲೂ ಇರ್ತದೆ. ಮತ್ತೇನು ಅದಕ್ಕಾಗಿ ಭಾಳ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿಲ್ಲ, ಇದ್ದಷ್ಟೇ ಜಾಗದಲ್ಲಿ ನಾವು ಬೆಟ್ರ್ ಏನು ಮಾಡ್ಬೋದು ಅಂತ ಅನ್ನಿಸ್ತು. ಹಾಗಾದ್ರೆ ಈಗಿನ ಲೇಬರ್ ಕಾಸ್ಟು ಅದು ಇದ್ರ ಭತ್ತ ಬೆಳೆಯೋದಂತೂ ಭಾಳ ಪ್ರಾಬ್ಲಮೆಟಿವ್ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ತೋಟವನ್ನು ಮಾಡಿದ್ದೇನೆ. ಸುಮಾರು 3/4 ಎಕರೆ ಪ್ರದೇಶದಲ್ಲಿ ಅಡಿಕೆ ತೋಟವನ್ನು ಮಾಡಿದ್ರಿ. ಹೌದು, ಸ್ವಲ್ಪ ವಿವರವಾಗಿ ಹೇಳಿದ್ರೆ ಹೇಗೆ ನಿರ್ವಹಣೆ ಮಾಡ್ತೀರಿ? ಅದರಲ್ಲಿ ಒಂದು 300 ಗಿಡಗಳಿದ್ದಾವೆ. ಆಮೇಲೆ ಗ್ಯಾರೇಜ್ನಲ್ಲಿ ಬಂದ ವಿವಿಧ ತೋಟ ಮಾಡಿದವರು ಅವರವ್ರ ಅನುಭವದ ಮೇಲೆ ನಾನೊಂದು ಸ್ಟಡಿ ಕೇಳಿಕೊಂಡು ಕಡೆಗೆ ನನಗೆ ಹೇಗೆ ಶೂಟ್ ಆಗ್ಬೋದು ಅಂತ ನಾನು ಒಂದು ನಿರ್ಣಯ ತಗೊಂಡೆ. ಹೀಗೆ ಮಾಡಿದ್ರೆ ನನಗೆ ಇದು ಶೂಟ್ ಆಗ್ಬೋದೇನು ಅಂತೇಳಿ ಆ ನಿಟ್ಟಿನಲ್ಲಿ ನಾನು ಮಾಡಿದ್ದು ಸ್ವಲ್ಪ ಆ ಬ್ಯಾಕ್ಗ್ರೌಂಡ್ ಇಲ್ಲದಿದ್ದರೂ ಕೂಡ ನಾನು ಚೆನ್ನಾಗೇ ಮಾಡಿದ್ದೇನೆ ಅನ್ನಿಸ್ತದೆ. ಇನ್ನೂ ಉತ್ತಮ ಮಾಡಬೇಕಾಯ್ತು, ಯಾಕಂದರೆ ನೀರಿನ ನಿರ್ವಹಣೆ ಮತ್ತು ಇಂಥದ್ದೆಲ್ಲ ಸ್ವಲ್ಪ ಅಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದು ಏನಿದೆ ನೀರಿನ ವ್ಯವಸ್ಥೆ ಹೇಗೆ? ನೀರಲ್ಲಿ ಇದು ಓಪನ್ ವೆಲ್ ಇದೆ, ಅದರಿಂದ ಸಾಧಾರಣ ದಿನಾಲು ಡ್ರಿಪ್ ನೀರಿನವರಿಗೆ ಕೊಡೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆಗಿದೆ. ಈ ವರ್ಷ ಸ್ವಲ್ಪ ಹೈಯೆಸ್ಟ್ ವಾಟರ್ ಶಾರ್ಟೇಜ್ ಇರೋದ್ರಿಂದ ಸ್ವಲ್ಪ ಅಷ್ಟು ಇಂಪ್ರೂವ್ಮೆಂಟ್ ತೋರಿಸ್ತಾ ಇಲ್ಲ. ಆಮೇಲೆ ಈಗ ಗೊಬ್ಬರ ಅಥವಾ ಪೋಷಕಾಂಶದ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ? ಅದು ಗೊಬ್ಬರ ಅದೇ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿರುವ ಕಸ ಅಲ್ಲಿ ಇಲ್ಲಿ ಬಿದ್ದದ್ದು ಇದೆಲ್ಲ ಅಲ್ಲಿ ಹೋಗಿ ನನಗೆ ಅನುಕೂಲ ಆದಾಗ ಅಲ್ಲಿ ಹಾಕೋದು ಅಥವಾ ಒಟ್ಟು ಮಾಡಿಕೊಂಡು ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ನಲ್ಲಿ ಅಲ್ಲಿ ಹಾಕಿದರೆ ಅದು ಸಾವಯವ ವಸ್ತುವಾಗಿದ್ದರೆ ಅದು ಒಂದಿಲ್ಲ ಒಂದಿನ ಅದು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಅದಲ್ಲದೆ ಸ್ವಲ್ಪ ನಮ್ಮ ಈ ಫ್ರೆಂಡ್ಸ್ ಲೆವೆಲ್ನವರು ಅವರು ಆ ಟೈಮಿಗೆ ಎಕ್ಸ್ಪರ್ಟ್ಸ್ ಸಲಹೆ ತೊಗೊಂಡು ಅವ್ರೇನು ಹೇಳ್ತಾರೋ ಅದಕ್ಕೆ ಗೊಬ್ಬರನೋ ಮತ್ತು ಮಣ್ಣು ಅಥವಾ ಬೇರೆ ಬೇರೆ ರಾಸಾಯನಿಕದಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಹಾಕಿದ್ದೇನೆ, ಆದರೂ ಅವ್ರ ಸಜೆಷನ್ ಪ್ರಕಾರ ಇದೆಲ್ಲ ಹಾಕಬೇಕಾಗ್ತದೆ ಅಂದಾಗ ಅದನ್ನು ಹಾಕಿ ನಿರ್ವಹಣೆ ಮಾಡ್ತೀವಿ. ಯಾವ ಹಂತದಲ್ಲಿದೆ ಅಡಿಕೆ ಮರ? ಇದು ಅಡಿಕೆ ಮರ ಆಲ್ಮೋಸ್ಟ್ ಫಲಕ್ಕೆ ಬರೋ ಹಂತದಲ್ಲಿದ್ದಾವೆ. ಈಗ ಕೆಲವೊಂದೆಲ್ಲ ಹೇಳಿ ಒಡೆದಿದ್ದಾವೆ, 4.5 ವರ್ಷ ಆಯಿತು. ಈಗಿನ ಮೇಲೆಲ್ಲ ಫಲಕ್ಕೆ ಬರ್ತದೆ ಅದು. ಈಗ ಈ ವರ್ಷದ ಒಂದು ವಾತಾವರಣ ಅಥವಾ ಮಳೆಯ ಪ್ರಮಾಣ ಕಡಿಮೆ ಆಗಿರೋದು ನೋಡಿ ನಿಮ್ಗೆ ಏನಿಸ್ತದೆ? ಅದು ಮೇಂಟೈನ್ ಮಾಡೋದು ಕಷ್ಟ, ಭಾಳ ಹಾಳಾಗಿಬಿಟ್ರೆ ಅವನ್ನ ಮತ್ತೆ ರೀ ಸ್ಟೇಜಿಗೆ ತರೋದು ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಏನು ಕಾರಣ ಇರ್ಬೋದು ಅದಕ್ಕೆ? ಮಳೆ ನನಗೆ ನನ್ನ ಹತ್ರ ವಾಟರ್ ಸೋರ್ಸಸ್ ಹೆಚ್ಚಿಗೆ ಇಲ್ಲದೆ ಇರೋದ್ರಿಂದ ನನಗೆ ಅದಕ್ಕೆ ಕಾರಣ ಅನ್ನಿಸ್ತದೆ. ಇದು ಬೋರ್ ವೆಲ್ ಇಂಥದ್ದಿದ್ರೆ ಅದೇನು ಪ್ರಾಬ್ಲಮ್ ಅಲ್ಲಾಗಿತ್ತು. ಅದು ಅಲ್ಲ, ನಿಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣ, ಈಗ ಬೇಸಿಗೆಯಲ್ಲಿ ಮಳೆಗಾಲ ಬರಬೇಕಾದಂತಹ ಸಂದರ್ಭದಲ್ಲಿ ಮಳೆ ಬರ್ತಾ ಇಲ್ಲ ಇವಾಗ, ಇದನ್ನು ನೋಡಿದ್ರೆ ನಿಮ್ಗೆ ಏನಿಸ್ತದೆ? ಅದು ಬರಬೇಕಿತ್ತು, ಆದರೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಅದ್ರ ನಾವು ಅದಕ್ಕೆ ಮನುಷ್ಯರೇ ಕಾರಣವ ಇಲ್ಲ, ಅದು ಹೇಳಲಿಕ್ಕೆ ಬರೋದಿಲ್ಲ. ಅದು ಗ್ಲೋಬಲ್ ಇದರಲ್ಲಿ ನಾವು ಒಂದು ಸಾಲಿಡ್ ರೀಸನ್ ಅಂತೂ ಕೊಡಲಿಕ್ಕೆ ಆಗೋದಿಲ್ಲ. ಅದು ಆಪರೇಟ್ ಆದ ನೀರು ಯಾವುದೋ ಭಾಗದಲ್ಲಿ ಬಿದ್ದು ಹೋಗಿಬಿಡ್ತದೆ. ಇವನ್ ಇಲ್ಲಿ ಬೀಳಲಿಲ್ಲ ಅಂದ್ರೆ ಇನ್ನೊಂದು ಕಡೆ ನೆರೆ ಬೀಳ್ತದೆ. ಅಂದರೆ ಅಷ್ಟು ಕ್ವಾಂಟಿಟಿ ಆಫ್ ವಾಟ್ರ್ ಭೂಮಿ ಮೇಲೆ ಬೀಳ್ತದೆ, ಆದರೆ ಬೀಳಬೇಕಾದಲ್ಲಿ ಬೀಳ್ತಿಲ್ಲ. ಒಂದು ಇದು ಬಿಟ್ಟರೆ ಅದರಲ್ಲಿ ಮರ ಕಡಿಮೆ ಆಯಿತು, ಗಿಡ ಕಡಿಮೆ ಆಯಿತು, ಇದೆಲ್ಲ ಅಲ್ಲ ಅಲ್ಲ. ಅಂತೂ ಯುವಕರಿಗೆ ಈ ಸೇನೆಗೆ ಸೇರುವ ಬಗ್ಗೆ ನಿಮ್ಮ ಒಂದು ಸಂದೇಶ ಏನು? ಯಾರು ಇದು ಇದನ್ನು ಮಿಲಿಟ್ರಿ ಅಂತ ಹೇಳಿ ಈಗ ಕನ್ಸಿಡರ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಇದು ಈಗಿನ ಮಿಲಿಟ್ರಿ ಜಾಬ್ಸ್ ಅಲ್ಲ, ಸಿವಿಲ್ ಜಾಬ್ಸ್ ಟೈಪೇ ಆಗಿಬಿಟ್ಟಿದ್ದಾವೆ. ಕಮ್ಯುನಿಕೇಷನ್ನು ಅವು ಪ್ರತಿಯೊಂದನ್ನು ಇಮಿಡಿಯೇಟ್, ಪ್ರತಿ ದಿವಸನೂ ನಾವು ಮನೆಯವ್ರ ಜೊತೆ ಸಂಪರ್ಕ ಪಡೋ, ಫ್ರೆಂಡ್ಸ್ ಜೊತೆಗೆ ಸಂಪರ್ಕದಲ್ಲಿರ್ಬೋದು, ಬರೋ ಹೋಗಿದ್ರೆ ಫಾಸ್ಟ್ ಕಮ್ಯುನಿಕೇಷನ್ ಇದಾವೆ. ಮೊದಲೇ ಆದರೆ ಆಗಿಲ್ಲಾಗಿತ್ತು, ಒಂದು ಸಾರಿ ಹೋಗಿಬಿಟ್ರೆ ಅವನು ವರ್ಷದ ನಂತರನೇ ಯಾರನ್ನು ನೋಡಬೇಕಿತ್ತು, ಗ್ಯಾರಂಟಿ ಇತ್ತು. ಈಗ ಹಾಗೇನಿಲ್ಲ, ಸೇರಬೇಕು. ಇದೇನು ಅಷ್ಟು ಪ್ರೆಷರ್ ಆಗಿ ಅಷ್ಟು ಹೆದರ್ಕೊಂಡು ಸೇರುವಂತ ವೃತ್ತಿ ಈಗ ಆಗಿ ಉಳಿದಿಲ್ಲ ಅದೀಗ. ಬಹಳ ಸಂತೋಷ ಆನಂದ್ ಬೊಮ್ಮನಾಯ್ಕ ಅವರೇ. ವಾಯುಸೇನೆಯಲ್ಲಿ 15 ವರ್ಷ ದುಡಿದು ನಂತರ ಮೆಕ್ಯಾನಿಕ್ ಆಗಿ ನೀವು ಸ್ವಂತ ಉದ್ಯೋಗವನ್ನು ಕೂಡ ಮಾಡ್ತಾ ಇದ್ರಿ, ಜೊತೆಗೆ ಕೃಷಿಯಲ್ಲಿಯೂ ಕೂಡ ಆಸಕ್ತಿಯಿಂದ ತೊಡಗಿಸಿಕೊಂಡಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ವಾಯುಸೇನೆ ಹಾಗೂ ಕೃಷಿ ಅನುಭವ ಕುರಿತು ನಿವೃತ್ತ ವಾಯುಸೇನೆ ಅಧಿಕಾರಿ ಸಿದ್ದಾಪುರ ತಾಲೂಕು ಹೊಸೂರಿನ ಆನಂದ್ ಬೊಮ್ಮನಾಯ್ಕ ಅವರೊಂದಿಗೆ ಸಂವಾದ ಕೇಳಿದಿರಿ. ಇವರೊಂದಿಗೆ ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ವೈಜ್ಞಾನಿಕ ಮೀನು ಸಾಕಣೆಯಲ್ಲಿ ಮೀನು ಸಾಕಣೆಗೆ ಬೇಕಾಗಿರುವಂತಹ ಕೊಳದ ನಿರ್ಮಾಣಕ್ಕಾಗಿ ಸ್ಥಳದ ಆಯ್ಕೆಯ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು. ಮೀನು ಸಾಕಣೆಗೆ ಅವಶ್ಯಕವಾಗಿರುವಂತಹ ನೀರಿನ ಸೌಲಭ್ಯ ಇದ್ದು ಇದನ್ನು ಮಳೆಯಿಂದ, ನದಿ ನೀರು ಹಾಗೂ ನೀರಾವರಿ ಕಾಲುವೆಗಳಿಂದ ಅಥವಾ ಬಾವಿ ನೀರು ಇಲ್ಲವೇ ಬೋರ್ವೆಲ್ ಮೂಲಗಳಿಂದ ಪಡೆಯಬಹುದು. ಬಾವಿ ಮತ್ತು ನೀರಿನ ಚಿಲುಮೆ ಮೂಲದ ನೀರು ಹಲವು ದೃಷ್ಟಿಯಿಂದ ಶುದ್ಧ ನೀರಾಗಿದ್ದು ಬಿರುಸಿನಿಂದ ಪಂಪ್ ಮೂಲಕ ಚಿಮ್ಮಿಸುವುದರಿಂದ ಕೊಳ ಸೇರುವಾಗ ಗಾಳಿಯ ಜೊತೆಗೆ ಬೆರೆತು ಆಮ್ಲಜನಕದ ಪ್ರಮಾಣ ಸಹಜವಾಗಿಯೇ ಹೆಚ್ಚಾಗ್ತದೆ. ಕೊಳ ನಿರ್ಮಿಸುವುದಕ್ಕೆ ಉದ್ದೇಶಿಸಿರುವ ಪ್ರದೇಶದ ಮಣ್ಣಿನ ಗುಣವನ್ನು ಪರೀಕ್ಷಿಸುವಂತಹದ್ದು ಅತಿ ಮುಖ್ಯವಾಗ್ತದೆ. ಕೊಳ ನಿರ್ಮಾಣ ಮಾಡುವುದಕ್ಕೆ ಉದ್ದೇಶಿಸಿರುವಂತಹ ಸ್ಥಳದ ಮಣ್ಣು ಮರಳು ಮಿಶ್ರಿತ ಜೇಡಿ ಮಣ್ಣಾದರೆ ಉತ್ತಮ. ಕೊಳ ನಿರ್ಮಾಣ ಮಾಡಬೇಕೆಂದಿರುವ ಸ್ಥಳದ ಒಂದು ಹಿಡಿ ಮುಷ್ಟಿ ಮಣ್ಣನ್ನು ಅದನ್ನು ನೀರಿನಿಂದ ತೇವ ಮಾಡಿ ಕೈಯಿಂದ ಮುದ್ದೆ ಮಾಡಬೇಕು. ಒಂದು ವೇಳೆ ಅದು ಸುಲಭವಾಗಿ ಮುದ್ದೆಯಾದರೆ ಆ ಮಣ್ಣನ್ನು ಕೊಳದ ನಿರ್ಮಾಣಕ್ಕೆ ಸೂಕ್ತವೆಂದು ಪರಿಗಣಿಸಬಹುದು. ದೊಡ್ಡ ಕೊಳಗಳನ್ನು ನಿರ್ಮಾಣ ಮಾಡುವ ಮೊದಲು 1 ಮೀಟರ್ ಉದ್ದ, 1 ಮೀಟರ್ ಅಗಲ ಹಾಗೂ 1 ಮೀಟರ್ ಆಳ ಇರುವಂತಹ ಗುಂಡಿಯನ್ನು ತೆಗೆದು ಅದರ ಮೇಲೆ ಹಸಿರುಗಳಿಂದ ಮುಚ್ಚಬೇಕು. ಭೂಮಿಯಲ್ಲಿ ಜಲದ ಮಟ್ಟ ಉತ್ತಮವಾಗಿದ್ದರೆ ಗುಂಡಿಯಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಇಂತಹ ಭೂಮಿಯು ಮೀನು ಕೃಷಿಗೆ ಉತ್ತಮ. ನೀರು ಬರದೇ ಇದ್ದಲ್ಲಿ ಗುಂಡಿಯಲ್ಲಿ ನೀರನ್ನು ತುಂಬಿ ಎಲೆಗಳಿಂದ ಮುಚ್ಚಬೇಕು. ನೀರು ಬಸಿದು ಹೋದಲ್ಲಿ ಮತ್ತೆ ನೀರನ್ನು ತುಂಬಿಸಬೇಕು. 2ನೇ ಬಾರಿ ಹಾಕಿದ ನೀರು 80% ಗುಂಡಿಯಲ್ಲಿದ್ದರೆ ದೊಡ್ಡ ಕೊಳಗಳ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಅದು ಸೂಕ್ತವಾದಂತಹ ಪ್ರದೇಶವಾಗಿದೆ ಅಂತ ತಿಳ್ಕೊಬೋದು. ಕೊಳದ ರಚನೆಗೆ ಆಯ್ಕೆಗೊಂಡಂತಹ ಪ್ರದೇಶಕ್ಕೆ ನೀರು ಗುರುತ್ವಾಕರ್ಷಣೆಯ ಪ್ರಭಾವದಿಂದ ತನ್ನಿಂತಾನೇ ಹರಿದು ಬರುವ ಹಾಗಿರಬೇಕು ಮತ್ತು ಸುಲಭವಾಗಿ ಕೊಳದಿಂದ ಹೊರಕ್ಕೆ ಹರಿದು ಹೋಗುವ ಹಾಗಿರಬೇಕು. ರಸ್ತೆ ಮತ್ತು ವಿದ್ಯುತ್ ಶಕ್ತಿಯ ಸೌಲಭ್ಯ ಇರಬೇಕು. ಬೆಳೆದಿರುವಂತಹ ಮೀನಿಗೆ ಬೇಡಿಕೆ ಇದ್ದು ಸೂಕ್ತವಾದಂತಹ ಮಾರುಕಟ್ಟೆ ಹತ್ತಿರದಲ್ಲಿ ಲಭ್ಯ ಇರುವ ಹಾಗೆ ನೋಡಿಕೊಳ್ಬೇಕು. ಹೊಸದಾಗಿ ಮೀನು ಕೊಳ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನಿರ್ವಹಣೆಯ ದೃಷ್ಟಿಯಿಂದ ಚೌಕಾಕಾರದ ಅಥವಾ ಆಯತಾಕಾರದ ಕೊಳದ ನಿರ್ಮಾಣವನ್ನು ಮಾಡುವಂತಹದ್ದು ಉತ್ತಮ. ಕೊಳದ ವಿಸ್ತೀರ್ಣವು ಸುಮಾರು 1,000 ರಿಂದ 4,000 ಚದರ ಮೀಟರ್, ಅಂದರೆ 0.5 ಎಕರೆಯಿಂದ 1 ಎಕರೆವರೆಗೆ ಹಾಗೂ ಆಳವು ಸುಮಾರು 1.2 ರಿಂದ 1.5 ಮೀಟರ್ನಷ್ಟು ಇರಬೇಕಾಗ್ತದೆ. ಅಂದರೆ ಸುಮಾರು 5 ರಿಂದ 6 ಅಡಿಯಷ್ಟು ಆಳ ಇರಬೇಕು. ಕೊಳದ ಬದುಗಳನ್ನು ಒಳಭಾಗದಿಂದ ತೆಗೆದಿರುವಂತಹ ಮಣ್ಣಿನಿಂದ ನಿರ್ಮಿಸುವಂತಹದ್ದು ಸೂಕ್ತ. ಇದರಿಂದ ಖರ್ಚು ಕಡಿಮೆ ಮತ್ತು ಸೂಕ್ತ ವಿಸ್ತೀರ್ಣಕ್ಕೆ ತಕ್ಕ ಹಾಗೆ ಬದುಗಳನ್ನು ನಿರ್ಮಿಸಬಹುದು. ಕೊಳದ ಬದುವು ನೀರಿನ ಗರಿಷ್ಠ ಮಟ್ಟಕ್ಕಿಂತ ಸುಮಾರು 0.25 ಮೀಟರ್ ಎತ್ತರದಲ್ಲಿದ್ದು ಬದುವಿನ ಇಳಿಜಾರು 1:2 ಪ್ರಮಾಣದಲ್ಲಿರಬೇಕು. ಅಂದರೆ ಬದುವಿನ ಮೇಲ್ಭಾಗ 4 ಅಡಿ ಇದ್ದರೆ

ಸತ್ತು ಈ ಲೋಕ ಸರಿ ಸಾವಿರ ದಂಡ ಮುನಿಗೌರೇ ಕೂಲ ಸಾವಿರ ದಂಡ बनाया।